ಕವಳೆ ನಮ್ಯಾಗ ಇಟ್ಟಿದಾಯಿಬತೆ ಹುಟ್ಟವಾಳಿನ ಮ್ಯಾಲ ಇಟ್ಟಿದಾಯಿಬತೆ ಹುಟ್ಟವಾಳಿನ ಮ್ಯಾಲ ಇಟ್ಟಿದಾಯಿಬತೆ ದಿಟ್ಟವಳ ಶಿವನ ನೆನಾದಿದ ನೋಡಂದಿದ ದಿಟ್ಟವಳ ಶಿವನ ನೆನಾದಿದ ನೋಡಂದಿದ ಪ್ರಥಮದಾಗ ಯಾರಿಗೆ ನೆನಿಬೇಕೆ ಪೈಲೆ ಪ್ರಥಮದಾಗ ಯಾರಿಗೆ ನೆನಿಬೇಕೆ ಪೈಲೆ ಪ್ರಥಮದಾಗ ಯಾರಿಗೆ ನೆನಿಬೇಕೆ ಗೌರಿ ಮೋನೆರವ ಗಣಪಾಗ ನೋಡಂದಿದ ಗೌರಿ ಮೋನೆರವ ಗಣಪಾಗ ನೋಡಂದಿದ ಇದೇ ಕಲಾವಿದರಿಂದ ಇನ್ನೊಂದು ಸಂಪ್ರದಾಯದ ಪದ ನಡಿತ ಪಂಡರಿನ ತಾಗೆ ನಡಿತ ಪಂಡರಿನ ತಾಗೆ ನಡಿತ ಪಂಡರಿನ ತಾಗೆ ನಡಿತ ಪಂಡರಿನ ಪಂಡರಿನಾಥಗೆ ಶರಣು ಮಾಡುತ್ತಾನೆ ಪಂಡರಿ ಇದುವರೆಗೆ ಸಂಪ್ರದಾಯದ ಪದಗಳನ್ನ ನರಸಮ್ಮ ಹೊಸಮನಿ ಮತ್ತು ಸಂಗಡಿಗರಿಂದ ಆಲಿಸಿದಿರಿ. ಈಗ ಕೃಷಿ ಹಾಡುಗಳು. ಮೊದಲಿಗೆ ಮಾಗಿ ಉಡುಮೆಯನ್ನು ಮಾಡಬೇಕು, ಬಿಸಿಲಿಗೆ ಕೀಟಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು. ಹೆರಿಯೋದಿಸ್ಕ ಹೆಡಮುರುಗಿ ಬಿಗಿದೇಕಂತ ಇದೇ ಸರಿಗಿ, ಇದೇ ಖರೀದಿ, ಇದೇ ಸರಿದಿ, ಇದೇ ಖರೀದಿ. ರೈತರೆಲ್ಲ ಒಂದೇ ಸನಗೆ ಬಿತ್ತುದ ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು, ರೈತರೆಲ್ಲ ಒಂದೇ ಸನಗೆ ಬಿತ್ತುದ ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು, ಕವಲು ಕೋಲು ನೆಟ್ಟ ಹಕ್ಕಿ ಕರೆಯಲಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲಬೇಕು. ಹೆರಿಯೋದಿಸ್ಕ ಹೆಡಮುರುಗಿ ಬಿಗಿದೇಕಂತ ಇದೇ ಸರಿದಿ, ಇದೇ ಖರೀದಿ, ಇದೇ ಸರಿದಿ, ಇದೇ ಖರೀದಿ. ಬೇಗ ಬರುವ ತಳಿಯನ್ನು ಬಳಸಬೇಕು, ಬೇಡೆ ಗಂಜಿ ಬದುಕದಿರುವ ಗುಣವಿರಬೇಕು, ಬೇಗ ಬರುವ ತಳಿಯನ್ನು ಬಳಸಬೇಕು, ಬೇಡೆ ಗಂಜಿ ಬದುಕದಿರುವ ಗುಣವಿರಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು, ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು. ಹೆರಿಯೋದಿಸ್ದ ಹೆಡಮುರುಗಿ ಬಿಗಿದೇ ಕಂದ ಇದೇ ಸರಿದಿ, ಇದೇ ಖರೀದಿ, ಇದೇ ಸರಿದಿ, ಇದೇ ಖರೀದಿ. ಕಷಾಯ ಬೇಕೇ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು, ಬೇವು ಬೆಳಸು ಕಷಾಯ ಬೇಕೇ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು, ಆಕಳ ಸಗಣಿ ಮೂತ್ರ ಬಳಸಲಬೇಕು, ಆಕಳ ಸಗಣಿ ಮೂತ್ರ ಬಳಸಲಬೇಕು, ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು, ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು. ಹೆರಿಯೋದಿಸ್ದ ಹೆಡಮುರುಗಿ ಬಿಗಿದೇ ಕಂದ ಇದೇ ಸರಿದಿ, ಇದೇ ಖರೀದಿ, ಇದೇ ಸರಿದಿ, ಇದೇ ಖರೀದಿ. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ, ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ, ನಿಸರ್ಗದ ತತ್ವಗಳನ್ನು ಪಾಲಿಸಿರಿ, ನಿಸರ್ಗದ ತತ್ವಗಳನ್ನು ಪಾಲಿಸಿರಿ, ಕಡಿಮೆಯಾಗುತ್ತದ ಗುಣದ ಹೆರಿಯೋದಿಸ್ದ ಹೆಡಮುರುಗಿ ಬಿಗಿದೇ ಕಂದ ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ. ಇನ್ನೊಂದು ಕೃಷಿ ಹಾಡನ್ನ ಕೇಳಿ.